ಒಬ್ಬ ಬಹಳ ಶಿಸ್ತಿನ ಕೃಷಿಕರಿದ್ದಾರೆ. ಆ ಶಿಸ್ತಿನಿಂದ ಅವರು ಇವತ್ತು ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಅವರ ತೋಟದೊಳಗೆ ಈ ಬೆಳೆ ಇಲ್ಲ ಅಂತಿಲ್ಲ, ಅಲ್ಲಿ ಅರಣ್ಯದ ಬೆಳೆಗಳದಾವ, ಹಣ್ಣಿನ ಬೆಳೆಗಳಿದಾವ, ಔಷಧೀಯ ಬೆಳೆಗಳದಾವ. ಆಮೇಲೆ ಅವರು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಮೀನು ಸಾಕಣೆ ಮಾಡ್ತಾ ಇದ್ದಾರೆ, ಆಮೇಲೆ ವಿಶೇಷವಾಗಿ ಹನಿಬಿ ಅಂತಂದ್ರೆ ಜೇನು ಸಾಕಣೆ ಕೂಡ ಮಾಡ್ತಾ ಇದ್ದಾರೆ. ಬಹಳ ಸಣ್ಣ ಕ್ಷೇತ್ರದೊಳಗೆ ಅವರು ಕೃಷಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಕೇವಲ ಒಂದು ಹೆಕ್ಟೇರ್ ಪ್ರದೇಶದೊಳಗೆ ಇಷ್ಟೆಲ್ಲಾ ಬೆಳೆಗಳನ್ನ ಅವರು ಸಮಗ್ರವಾಗಿ ಬೆಳೆದು ಅದ್ಭುತವಾದಂತಹ ಒಂದು ತೋಟವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕ ಅವರು ತಮ್ಮ ಕೃಷಿ ಕ್ಷೇತ್ರಕ್ಕೆ ತಮ್ಮಿಂದ ಆದಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಪರಿಸರದ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷ ಕೊಡುವಂತಹದ್ದು ಮತ್ತು ನಮಗೆಲ್ಲರಿಗೂ ಮಾದರಿಯಾಗುವಂತಹ ಒಂದು ತೋಟ ಅಂತ ಹೇಳಿ ಹೇಳ್ಬಹುದು. ಈ ತೋಟದ ಒಡೆಯರು ಅಂತಂದ್ರೆ ಕಲಬುರಗಿ ತಾಲೂಕು ಹಾಗರ್ಗ ಗ್ರಾಮದ ಲಕ್ಷ್ಮೀಕಾಂತ್ ಹಿಬಾರೆ ಭಾವಸಾರ್ ಅವರು. ಲಕ್ಷ್ಮೀಕಾಂತ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಲಕ್ಷ್ಮೀಕಾಂತ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಾವು ಬಹಳಷ್ಟು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದೀರಿ. ಗಂಧದ ಬೆಳೆ ಬೆಳೀತಾ ಇದ್ದೀರಿ, ರಕ್ತ ಚಂದನ ಬೆಳೀತಾ ಇದ್ದೀರಿ, ಹೆಬ್ಬೇವು, ಅದರ ಜೊತೆಗೆ ದ್ರಾಕ್ಷಿ, ಪೇರ್ಲಂತಹ ಹಣ್ಣಿನ ಬೆಳೆಗಳು, ನೆಲ್ಲಿ ಬೆಳೆ, ಗಜ್ಜಗ, ಅಶ್ವಗಂಧ, ಆಮೇಲೆ ಅದರ ಜೊತೆಗೇನೆ ಕೋಳಿ ಸಾಕಣೆ ಇವೆಲ್ಲ ಮಾಡ್ತಾ ಇದ್ದೀರಿ, ಮೀನುಗಾರಿಕೆ ಮಾಡ್ತಾ ಇದ್ದೀರಿ, ಆಮೇಲೆ ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಿ. ಬಹಳ ಸಣ್ಣ ಕ್ಷೇತ್ರದೊಳಗೆ ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ಬಹಳ ಪ್ಲಾನ್ ಮಾಡಬೇಕಾಗ್ತದೆ, ಯೋಜನೆ ಮಾಡಬೇಕಾಗ್ತದೆ, ನಮ್ಮ ಸಂಪನ್ಮೂಲಗಳನ್ನ ಅಗದಿ ವ್ಯವಸ್ಥಿತವಾಗಿ ಬಳಸ್ಕೋಬೇಕಾಗ್ತದೆ. ಇಂಥ ಒಂದು ಪ್ರಯತ್ನ ನಮ್ಮ ಎಲ್ಲ ರೈತರಿಗೆ ಮಾದರಿ ಆಗಬಹುದು. ಇವತ್ತಿನ ಕಾರ್ಯಕ್ರಮದೊಳಗೆ ತಮ್ಮ ಅನುಭವಗಳು, ಯಾವ ರೀತಿ ಈ ಒಂದು ತೋಟವನ್ನ ತಾವು ನಿರ್ಮಾಣ ಮಾಡಿದ್ರಿ, ಸೃಷ್ಟಿ ಮಾಡಿದ್ರಿ, ಮತ್ತೆ ಎಷ್ಟು ಸಮಯ ಹಿಡಿತು, ಇದನ್ನೆಲ್ಲ ನಮ್ಮ ರೈತ ಬಾಂಧವರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕು. ಆಕ್ಚುಲಿ ನಾ ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ನಮ್ಮ ಗೌರ್ಮೆಂಟ್ ಇಲಾಖೆಯವರು ಬಹಳ ಸಹಾಯ ಮಾಡಿದ್ದಾರೆ. ಮೊದಲನೇದಾಗಿ ಡಿ ದೇವರಾಜ್ ಅರಸ್ ಸಂಸ್ಥೆಯಿಂದ ಗಂಗಾ ಕಲ್ಯಾಣ ಬೋರ್ವೆಲ್ ನ ಕೊರೆದು ಅದರ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡು ಅದರಲ್ಲಿ ಫಸ್ಟ್ ಟೈಮ್ ನಾನು ಗ್ರೇಪ್ಸ್ ಸ್ಟಾರ್ಟ್ ಮಾಡಿದೆ 2009 ಅಲ್ಲಿ. ಅದು ಗ್ರಾಫ್ಟಿಂಗ್ 10 September 2011 ಅಲ್ಲಿ ದ್ರಾಕ್ಷಿ ಗ್ರಾಫ್ಟಿಂಗ್ ಮಾಡಿದೆ ಥಾಮ್ಸನ್ ಸಿಡ್ಲರ್ಸ್. ಸುಮಾರು 3 ವರ್ಷ ನಂತರ ಫ್ಯಾಮಿಲಿ ಹಂಚಿಕೆ ಆಗೋಣ, ಅದು ಗ್ರೇಪ್ಸ್ ನಮ್ಮ ಬ್ರದರ್ ಅವರಿಗೆ ಹೋಗಿತ್ತು. ಹಂಗಾಗಿ ನಮ್ದು ವೇಸ್ಟ್ ಒಂದು ಟೈಪ್ ಮಡ್ಡಿ ಲ್ಯಾಂಡ್, ವಿಶೇಷವಾಗಿ ಹೇಳ್ಕೊಳ್ಬೇಕಂದ್ರೆ 6 ಚೀಲನೂ ಕೂಡ ತೊಗರಿ ಆತಿದಿಲ್ಲ, ಆ ಜಮೀನ್ ಇತ್ತು. ಅದರಲ್ಲಿ ಜೇಕು ಕರ್ಕಿ ತುಂಬಾನೇ ಜಾಸ್ತಿ ಇತ್ತು. ಈಗ ಅಂತರ್ಜಲ ಮಟ್ಟ ಕ್ರಮೇಣ ಕುಸಿದು ಹೋಗ್ತಾ ಇದೆ ದಿನೇ ದಿನೇ. ಹಂಗಾಗಿ ನಾವು ಯಾವ್ದು ಕ್ರಾಪ್ ಪ್ಯಾಟರ್ನ್ ಚೂಸ್ ಮಾಡ್ಬೇಕು ಅಥವಾ ನಾವು ಯಾವ ಬೆಳೆ ಮಾಡ್ಬೇಕು, ನಮ್ ಆರ್ಥಿಕನೂ ಸುಧಾರಣೆ ಆಗ್ಬೇಕು, ಜೊತೆ ಪರಿಸರನು ಸಂರಕ್ಷಣೆ ಆಗ್ಬೇಕು, ಅದ್ರ ಜೊತೆ ನಮ್ ಕುಟುಂಬದವರು ಸಂರಕ್ಷಿಸಬೇಕು, ಅದ್ರ ಜೊತೆ ಸಮಾಜನೂ ಸಂರಕ್ಷಿಸಬೇಕು. ಈ 2-3 ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಮ್ಗೆ ಹಿಂಗೆ ಗೊತ್ತಾಯ್ತು, ಗೌರ್ಮೆಂಟ್ ಲಿಂತ ಸಡಿಲಿಕ್ಕೆ ಬಿಟ್ಟಿದ್ದಾರೆ ಶ್ರೀಗಂಧ ಬೆಳಿಲಕ್ಕೆ. ಹಂಗಾಗಿ ಶ್ರೀಗಂಧನ ಸ್ಟಾರ್ಟ್ ಮಾಡ್ದೆ ನಾನು. ಅದಕ್ಕೆ ಫಸ್ಟ್ ಟೈಮ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹೋಗಿ ಈ ತರ ಮಾಡ್ಬೇಕಂತ ಇದ್ದೀವಿ. ರಾಜು ತೆಗಳಿ ಸರ್ ಅವರು ರಿಸೋರ್ಸ್ ಪರ್ಸನ್ ಇವ್ರಿಗೆ ಭೇಟಿಯಾರಿ, ಈ ತರ ಫೀಲ್ಡ್ ಅನ್ನು ನೋಡ್ಬರ್ರಿ, ಆನಂತರ ನೀವು ಸ್ಟಾರ್ಟ್ ಆಫ್ ಮಾಡ್ರಿ ಅಂತ ಹೇಳಿದರು. ಅದೇ ತರ ನಾವು ಸುಮಾರು ರಾಜ್ಯ ಇಲ್ಲ ಹೊರ ರಾಜ್ಯನೂ ಪ್ರವಾಸ ಕೈಗೊಂಡೆವು. ತಮಿಳ್ನಾಡು, ಹೊಸೂರು, ನೆಳ್ಳಾರ್ ರಿಸೋರ್ಸ್ ಸ್ಟೇಷನ್, ಕಳತನ ಆಗ್ಬೋದು, ಭಯ, ಯಾವ್ದು ಪಾಸಿಟಿವ್ ಅಂದ್ರೆ ಯಾರು ಸಕ್ಸಸ್ಫುಲ್ ಇದ್ದಾರ, ಅಂತ ಎಲ್ಲ ಫಾರ್ಮರ್ಸ್ ಗೆ ಗೆಟ್ ಟುಗೆದರ್ ಹೋಗಿ ಭೇಟಿಯಾಗಿ ಪ್ರವಾಸ ಕೈಗೊಂಡಿದ್ಮೆ ಕೆಲವೊಂದು ವಿಷಯ ಗೊತ್ತಾಯ್ತು. ರಿಸ್ಕ್ನು ಇದೆ, ಪ್ರಾಫಿಟ್ನು ಇದೆ, ಹೈ ರಿಸ್ಕ್ ಹೈ ಪ್ರಾಫಿಟ್. ಬಟ್ ಅದು ನಾವು ಸ್ಯಾಂಡಲ್ವುಡ್ ಎಂಡೋಮೆಂಟ್ ಫಂಡ್ ಇದ್ದಂಗೆ, ಫೈನಲಿ ಒಂದು 15 years 20 years ನಂತರ ಎಫ್ ಡಿ ಇದ್ದಂಗೆ. ಅದು ಎಫ್ ಡಿ ಯಾವಾಗ ಬರ್ಲಿಕ್ಕೆ ನಾವು ದಿನೇ ದಿನೇ ಬ್ರೆಡ್ ಅಂಡ್ ಬಟರ್ ಏನ್ ಮಾಡಬಹುದು ಅಂದ್ರೆ ಕ್ರಮೇಣ ಒಂದು ಅದರಲ್ಲಿ ನೋಡ್ತೇವೆ. ಅಂತರದಿಂದ ಗಿಡದ ಏನ್ ಗ್ಯಾಪ್ ಇರ್ತೋ ಅದ್ರ ಎಲೆ ಕೂಸು, ಚೆಂಡು ಹೂವ, ಅಥವಾ ಯಾವ್ದು ಸಾಲಿನ ಸಾಲ ಗ್ಯಾಪ್ ಅಂತರದಲ್ಲಿ ಇದ್ದಂತ ಸ್ಪೇಸ್ ಯುಟಿಲೈಸೇಷನ್ ಮಾಡಿ ಅದರಲ್ಲಿ ಕಲ್ಲಂಗಡಿ ಅಥವಾ ಉದ್ದು ಈ ತರ ಎಲ್ಲ ನಾವು ವೆಜಿಟೇಬಲ್ಸ್ ಇವೆಲ್ಲ ಮಾಡಬಹುದು. ಅದರಲ್ಲಿ ಇಡೀ ತೋಟದೊಳಗೆ ಎಲ್ಲೂ ನೆಲ ಕಾಣಿಸಂಗಿಲ್ಲ. ಅದೇ ಗಿಡ ಅಂತರ್ಲಿಂತನು ಕೆಲವೊಂದು ಕ್ರಾಪ್ ಪ್ಯಾಟರ್ನ್ ಮಾಡಿದೀವಿ, ಅಂದ್ರೆ ಸಾಲಿನ ಸಾಲ್ ಮಧ್ಯನೂ ಈಗ ಮಾಡಿದೀವಿ. ಪ್ರೆಸೆಂಟ್ಲಿ ನಮ್ಮ ಫೀಲ್ಡ್ ಅಲ್ಲಿ ಹೇಳಬೇಕಂದ್ರೆ ರೂಟ್ ಕ್ರಾಪ್ಸ್ ಐತಿ, ಸ್ಟೆಮ್ ಐತಿ, ರೈಸಮ್ ಕ್ರಾಪ್ಸ್ ಐತಿ, ಆಯ್ತಾ ಟಿಂಬರ್ ಪ್ಲಾಂಟ್ಸ್, ಆಸ್ ವೆಲ್ ಆಸ್ ಫ್ರೂಟ್ಸ್ ಕ್ರಾಪ್ಸ್ ಅಂಡ್ ಲೀಫ್ ಕ್ರಾಪ್. ಈ ತರ ಒಂದೇ ಫೀಲ್ಡ್ ಅಲ್ಲಿ ಆಲ್ಮೋಸ್ಟ್ ಆಲ್ ನೀವು ನೋಡಬಹುದು. ಈವನ್ ಕೆಲವೊಂದು ಕೃಷಿ ವಿಜ್ಞಾನ ಕೇಂದ್ರದ ವಿದ್ಯಾರ್ಥಿಗಳಾಯ್ತು, ಕೆಲವೊಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಯ್ತು, ಶಾಲಾ ಮಕ್ಕಳೊಂದು ಪ್ರೈಮರಿ ಹಿಡಿದು ಸುಮಾರು ಎಲ್ಲ ಶಾಲೆಗಳಿಂದ ನಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿ ಹುಡುಗರಿಗೆ ಕೃಷಿ ಬಗ್ಗೆ ಒಲವು ಮೂಡಿಸೋದು ಅಥವಾ ಕೃಷಿ ಬಗ್ಗೆ ಒಂದು ಪ್ರಾಯೋಗಿಕ ಶಾಲೆ ಆತರೆ ನಾವು ಯಾವ ಕ್ರಾಪ್ ಎಲ್ಲಿ ಬೆಳೀತೆ, ಶೇಂಗಾ ಎಲ್ಲಿ ಬೆಳೀತೆ ಅಥವಾ ರೈಸಮ್ಸ್ ಎಲ್ಲಿ ಬೆಳೀತದೆ, ಇವೆಲ್ಲಾನು ರೂಟ್ಸ್ ಯಾವತರ ಇರ್ತದೆ, ಟೈಪ್ಸ್ ಆಫ್ ರೂಟ್ಸ್, ಈ ತರ ಎಲ್ಲಾನು ಅಧ್ಯಯನ ಮಾಡ್ಲಿಕ್ಕೆ ಸುಮಾರು ಹುಡುಗರು ಕೂಡ ನಮ್ಮ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಅದ್ರ ಜೊತೆ ಜೊತೆಯಾಗಿ ವೆರಿ ಸೌಂಡ್ ಇದ್ದವರು, ಆರ್ಥಿಕವಾಗಿ ಬಲಿಷ್ಠ ಇದ್ದವರು. ಅವರು ತಮ್ಮ ನೂರಾರು ಎಕರೆ ಇರ್ತದೆ, ಅದನ್ನ ಏನ್ ಮಾಡ್ಬೋದು? ಆ ತರ ವಿಶೇಷ ಮಾನ್ಯರು ಬಂದಿದ್ರೆ ಅಥವಾ ಮಿಡಲ್ ಕ್ಲಾಸ್ ಅಥವಾ ಲೋ ಇನ್ಕಮ್ ಅವರು ಕನಸು ಇರ್ತಾವ, ನಾವು ಏನ ಸಾಧನೆ ಮಾಡ್ಬೇಕು ಕೃಷಿಯಲ್ಲಿ, ನಾವ್ ಯಾವ ತರ ಬೆಳಿಬೇಕು, ನಮ್ದು ಒಂದು ಡ್ರೀಮ್ಸ್ ಅದ ಅಂತ. ಅವರು ಕೂಡ ಅವ್ರವ್ರ ಆರ್ಥಿಕ ಸ್ಥಿತಿ ಪ್ರಕಾರ ಅವ್ರಿಗೇನ್ ಮಾಡಿದೀವಿ, ನೀವು ಯಾವ ಪ್ಯಾಟರ್ನ್ ಅಗ್ರೋ ಬೇಸ್ಡ್ ಫಾರೆಸ್ಟ್ ಹೋಗ್ಬಹುದು, ಈ ತರ ಎಲ್ಲ ಚರ್ಚೆ ಮಾಡಿ ಸುಮಾರು ಜನರಿಗೆ ನನ್ನ ಕ್ಷೇತ್ರದಿಂದ ಉಪಯೋಗ ಆಗಿದೆ. ಅಂದ್ರೆ ತಾವು ಮಾರ್ಗದರ್ಶನ ಮಾಡಿರಿ, ಯಾರ್ಯಾರು ಅವರು ತಮ್ಮ ವಿಚಾರಗಳನ್ನು ತಗೊಂಡ್ ಬಂದ್ರು, ತಾವು ಕೂಡ ತಮ್ಮ ಒಂದು ಅನುಭವದ ಮೂಲಕ ಅವರಿಗೆ ತಿಳಿಸಿಕೊಟ್ಟಿದ್ರಿ. ಹೌದು ಸರ್, ಭಯ ನಿರ್ವಹಣೆ ಮಾಡಿ ಅವ್ರ ಎನರ್ಜೆಟಿಕ್ ಎನ್ಕರೇಜ್ಮೆಂಟ್ ಮಾಡಿ ಅವರು ಇದಕ್ಕೆ ಅರಣ್ಯ ಕೃಷಿಗೆ ಹೋಗ್ಬೇಕು. ಹೌದು, ಇದರಲ್ಲಿಂದ ನಮಗೆ ಕ್ರಮೇಣ ಏನಾಗ್ತದೆ, ಬೆಳಿ ಬರಂಗಿಲ್ಲ, ಬಾಂಧಾಗಿಂದ ಗಿಡಗಳು ತೆಗೆಯೋದು ಅಥವಾ ಪೂರಾ ಒತ್ತುವರಿ ಮಾಡಿ ಬೆಳೆ ಹಾಕೋದು, ಈ ತರ ಮಾಡೋದ್ಲಿಂತ ನಮ್ಮ ಅಂತರ್ಜಲ ಸುಮಾರು ಕುಸಿದು ಹೋಗ್ತಾ ಇದೆ. ಆಯ್ತಾ, ಬಯಾಲಜಿಕಲ್ ಕಂಟ್ರೋಲ್ ಆಗ್ತಾ ಇಲ್ಲ ಹಗ್ಗಿಗಳು ಗುಬ್ಬಿಗಳು. ಈ ಬಯಾಲಜಿಕಲ್ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ನಮ್ಮ ಇದ್ದಂತ ಕ್ಷೇತ್ರದಲ್ಲಿ ಮಿನಿಮಮ್ 20% ಆದ್ರೂ ಗಿಡಗಳು, ಹಣ್ಣಿನ ಗಿಡಗಳು ಈ ತರ ಸುತ್ತ ಬದಿಗೆ ಮಾತ್ರ ಹಚ್ಚಬಹುದು. ಅದರ ಜೊತೆ ಬಾಂಬು ಇದೆ, ಈ ತರ ನಾವು ಅಟ್ಲೀಸ್ಟ್ ಎಲ್ಲರೂ ಕೂಡ ಸಹಕಾರ ಮಾಡಿದ್ರೆ ಅಂತರ್ಜಲ ಮಟ್ಟ ಯೂನಿವರ್ಸಲ್ ಆಗಿ ನಾವು ಕ್ರಮೇಣ ಇಂಪ್ರೂವ್ಮೆಂಟ್ ಮಾಡಬಹುದು ಇದರಲ್ಲಿಂದ. ಇವೆಲ್ಲ ಇದನ್ನ ಅವ್ರಿಗೂ ಹೇಳ್ಕೊಡ್ತೀವಿ. ಕೆಲವೊಬ್ರು ಏ ಇಲ್ಲ ನೆಳಾಗ್ತದ, ನೆಳಾಗ್ನ ಬೆಳಿ ಬರಂಗಿಲ್ಲ, ಆತರ ಡೌಟ್ಸ್ ಇಲ್ಲ. ಇದು ಬಿಟ್ಟು ಈ ತರನು ನಾವು ಬೆನಿಫಿಟ್ಸ್ ತಗೋಬಹುದು ಒಕ್ಕಲ್ತನದಾಗ, ಬಿದ್ದಂತ ಎಲೆ ಅಥವಾ ಕಸ, ಅದರ ಕಸರಿಂದ ರಸ, ಈ ತರ ನಮ್ಮ ಹ್ಯೂಮಸ್ ಫಾರ್ಮೇಶನ್ ಆಯ್ತು ಹೊಲದಲ್ಲಿ, ಆಯ್ತು ಆರ್ಗಾನಿಕ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆಗೋದಾಯ್ತು. ಕೆಲವೊಂದು ಇಂಡೈರೆಕ್ಟ್ ಫ್ಯಾಕ್ಟರ್ಸ್ ಬೇರೆವ, ಹಂಗಾಗಿ ಹೊಲದ ಮಣ್ಣನ್ನು ಚೇತರಿಸ್ಕೋಬೇಕಂದ್ರೆ ಇವೆಲ್ಲ ಮಾಡ್ತಿರ್ಬೇಕಂತ ಕೆಲವೊಂದು ವಿಷಯ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅಂದ್ರೆ ಈಗ ಏನು, ತಾವು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ನಾವು ನಮ್ಮ ಸಮಯವನ್ನು ನಿರ್ವಹಣೆ ಮಾಡಬಹುದು, ಆಮೇಲೆ ನಮ್ಮ ಆದಾಯವನ್ನು ನಿರ್ವಹಣೆ ಮಾಡಬಹುದು, ಅದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕೂಡ ನಾವು ಬಹಳಷ್ಟು ಮಟ್ಟಿಗೆ ಸುಧಾರಣೆ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇದ್ರು. ಈಗೇನು 2009 ಇದೇ ಒಂದು ವಿಚಾರ ಇಟ್ಕೊಂಡು ತಾವು ಶುರು ಮಾಡಿದ್ದೀರಲ್ಲ, ಯಾವ ರೀತಿ ತಮ್ಮ ಮಣ್ಣಿನ ಆರೋಗ್ಯ ಅದ ಅಂತೀರಿ? ಬಿಫೋರ್ ದಲ್ಲಿ ಕೆಮಿಕಲ್ ಯುಟಿಲೈಸೇಷನ್ ಮಾಡ್ತಾ ಇದ್ರು ಪೂರ್ವಜರೆಲ್ಲ, ಈಗ DAP ಆಗಿದ್ರೆ ನಮ್ ಬೆಳಿ ಬರ್ತಾ ಇಲ್ಲ ಬಲಂಗಿಲ್ನೆಲ್ಲಾಗ, ಅವ್ರೆಲ್ಲ ಡೌಟ್ಸ್ ಇತ್ತು. ನಾವು ಅದಕ್ಕೆ ಸಫರ್ ಆದಿವಿ ಕೆಲವೊಂದ್ಸರ್ತಿ, ಪದೇ ಪದೇ ಕೆಮಿಕಲ್ ಯುಟಿಲೈಸೇಷನ್ ಹಿರಿಯರ್ ಮಾಡ್ಲಿಂತ ಆ ಭೂಮಿ ಸತ್ವ ಗುಣ ಕಳ್ಕೊಂಡಿತ್ತು. ಅದಕ್ಕೆ ಚೇತರಿಸ್ಕೋಬೇಕಂದ್ರೆ ನಾವು ಹಸಿರೆಲೆ ಗೊಬ್ಬರ, ಅದ್ರ ಜೊತೆ ನಾವು ಸಜ್ಜಾ ಹಾಕೋದ್ಲಿಂತ ಅಜಿತೋ ಬ್ಯಾಕ್ಟೀರಿಯಾ ಅಂತ ಯೂಸ್ಫುಲ್ ಬ್ಯಾಕ್ಟೀರಿಯಾ ತನ್ನಿಂದ ತಾನೇ ರೂಟ್ಸ್ ಅಲ್ಲಿ ಡೆವಲಪ್ಮೆಂಟ್ ಆಗಿ ಅದು ನಮಗೆ ಬೇಕಾದಂತ ನೈಟ್ರೋಜನ್ ಅದನ್ನ ಹಿಡ್ಕೊಳ್ಳೋದು ಕೆಪಾಸಿಟಿ ಇರ್ತದೆ ಅದರಲ್ಲಿ. ಆ ತರ ಎಲ್ಲ ಬ್ಯಾಕ್ಟೀರಿಯಾಸ್ಗಳು ಏನದ ನಾನು ಈ ಒಂದು ಕ್ರಮೇಣ ಹಂತ ಹಂತವಾಗಿ ಹಸಿರೆಲೆ ಗೊಬ್ಬರ ಹಾಕಿ 45 days ನಂತರ ಮೆಲ್ಚ್ ಮಾಡಿದೀವಿ. ಆ ಮೆಲ್ಚ್ ಮಾಡೋಣ, ಅದರ ನಂತರ ತಿಪ್ಪಿ ಖಾತಾಯ್ತು. ಅದ್ರ ಜೊತೆ ಜೀವಾಮೃತ, ಜೀವಾಮೃತದ ಇವು ಪಾಳೇಕರ್ ಸಾಹಬ್ರದ ಎಲ್ಲರೂ ಪ್ರಚಲಿತದ ಆ ಜೀವಾಮೃತ, ಅದ್ರ ಜೊತೆ ವೇಸ್ಟ್ ಡಿಕಂಪೋಸರ್ ಗಾಜಿಯಾಬಾದ್ ರಿಸರ್ಚ್ ಅದನ್ನ ಕೂಡ ಕ್ರಮೇಣ ಯೂಸ್ ಮಾಡ್ತಾ ಇದೀವಿ. ಬಯೋ NPK ನಮ್ಮ ನೆಲದಲ್ಲಿ ಇಂತ ನ್ಯೂಟ್ರಿಯಂಟ್ ಇದ ನೈಟ್ರೋಜನ್ ಪೊಟ್ಯಾಶ್ ಫಾಸ್ಫರಸ್ ಏನ್ ಇರ್ತಾವ ಇವೆಲ್ಲ ಗಿಡಕ್ಕೆ ಪೂರಕೆ ಮಾಡಿದಂತ ಬ್ಯಾಕ್ಟೀರಿಯಾಸ್ಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಅವೈಲೇಬಿಲಿಟಿ ಇದೆ, ಅದನ್ನು ಕೂಡ ನಾವು ಡೆವಲಪ್ ಮಾಡಿ ಅದನ್ನು ಕೂಡ ಅಪ್ಲೈ ಮಾಡಬೇಕು. ಆ ತರ ಮಾಡಿ ಅದ್ರ ಜೊತೆ ಕೆಲವೊಂದ್ ಕಡೆ ಸಿಟಿ ವೇಸ್ಟೇಜ್ ಸಿಟಿ ಕಂಪೋಸ್ಟ್ ಏನಿತ್ತು ಅಂದ್ರೆ ಹಳೆಯದ ಹ್ಯೂಮಸ್ ಫಾರ್ಮೇಶನ್ ಆಗಿದಂತ ಸ್ವಲ್ಪ ತಿಪ್ಪಿ ಕಸ ಸಿಕ್ಕಿತ್ತು, ಅದನ್ನು ಕೂಡ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡಿ. ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ಇದು ದೊಡ್ಡ ಸಮಸ್ಯೆ ಅದ ಸಿಟಿ ಕಂಪೋಸ್ಟ್ ಅಲ್ಲಿ, ಆಯ್ತಾ ಸೀಸ್ ಇವು ಕೆಲವೊಂದು ಮೇಜರ್ ಕಾಂಪ್ಲೆಕ್ಷನ್ ಅದರಲ್ಲಿ ನಾವು ಯೂಸ್ ಮಾಡಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಒಂದು ಮೆಶ್ ಮಾಡ್ದ, ಅದನ್ನ ಫರ್ಮೆಂಟೇಷನ್ ಮಾಡ್ಲಿಕ್ಕೆ ಯೂಸ್ಫುಲ್ ಬ್ಯಾಕ್ಟೀರಿಯಾಸ್ ಬರ್ತಾವಲ್ಲ ಅವೆಲ್ಲ ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಏನ್ ಕೂಜ್ ಅಂತಾರಲ್ರಿ ಕೋಳಿ ತಿನ್ನ ಅಂತಾರ, ಅದನ್ನೇನದ ಒಂದು ಮೆಶ್ ಮಾಡಿವೆ. ಮೆಶ್ ಅಲ್ಲಿ ನಾವು ಏನ್ ತಿಪ್ಪಿ ಕಸ ಇರ್ತಲ್ಲ ಕಸನ ಏನದ ಸೋಸಿ ಸೋಸಿದ್ಮೇಗ ಅದರಲ್ಲಿ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ಅಥವಾ ಈ ಕಲ್ಲುಗಳು ಇವೆಲ್ಲ ರಿಮೂವ್ ಆಗಿದ್ವು. ರಿಮೂವ್ ಆಗಿದ ತಕ್ಷಣ ಈಕ್ವಲ್ ಪೋರ್ಷನ್ದಾಗ ಅಗೇನ್ ನಾವು ನೀಮ್ ಕೇಕ್ ಅಂತಾರಲ್ಲ ಅದನ್ನು ಕೂಡ ಹಾಕಿ ಅದ್ರ ಜೊತೆ ನಮಗೆ ಟ್ರೈಕೋಡರ್ಮ ಮೆಟ್ರಾಜಿಯಮ್ ವ್ಯಾಮ ಈ ತರ ಸುಮಾರು ಯೂಸ್ಫುಲ್ ಬ್ಯಾಕ್ಟೀರಿಯಾಸ್ನ ಅದರಲ್ಲಿ ಹಾಕಿ ಅದನ್ನ ಎನ್ರಿಚ್ಮೆಂಟ್ ಮಾಡಿ ಆ ನಂತರ ಅದಕ್ಕೆ ಅಪ್ಲೈ ಮಾಡ್ಬೇಕಾಯ್ತು. ಇದ್ರ ಜೊತೆ ಇನ್ನೊಂದು ಸಿಂಪ್ಲಿ ರೈತರಿಗೆ ಸಿಗದಂತಂದ್ರೆ ಫಿಶ್ ವೇಸ್ಟೇಜ್, ನಗರದಲ್ಲಿ ಅಲ್ಲಿ ಇಲ್ಲಿ ಫಿಶ್ ಮಾರ್ತಾ ಇರ್ತಾರ, ಆ ಫಿಶ್ ವೇಸ್ಟೇಜ್ ನ ಕೂಡ ನಾವು ಒಕ್ಕಲ್ತನದ ಯೂಸ್ ಬಹುದು. ಅದರಲ್ಲಿ ನೈಟ್ರೋಜನ್ ರೇಷೋ ಸ್ವಲ್ಪ ಕಮ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಮೆಥಡ್ ಮಾಡ್ಬೇಕಾಗ್ತದ, ಮಾಡಿ ಫಸ್ಟ್ ಈಗ ನೆಲದಲ್ಲಿ ಹುಳಿ ಅದನ್ನ ಫರ್ಮೆಂಟೇಷನ್ ಮಾಡ್ಕೋಬೇಕು. ಸುಮಾರು 3-6 ಫರ್ಮೆಂಟೇಷನ್ ಮಾಡಿ ಅದನ್ನ ರಿಮೂವ್ ಮಾಡ್ಕೊಂಡು ಅದರಲ್ಲಿ ಅಗೇನ್ ನೀಮ್ ಪೌಡರ್ ಈಕ್ವಲ್ ಎಂಡ್ದಾಗ ಹಾಕಿ ಅದನ್ನ ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ನೆಲದಾಗ ಅಮೈನೋ ಆಸಿಡ್ಸು ಅಥವಾ ಕೆಲವೊಂದು ಯೂಸ್ಫುಲ್ ಬ್ಯಾಕ್ಟೀರಿಯಾಸ್ ಪಾಲಿಕ್ ಆಸಿಡ್ ಈ ಎಲ್ಲ ಸತ್ವ ಗುಣ ಭರಿತಿರ್ತಾವ ಅದೆಲ್ಲ ಅದನ್ನ ಕೂಡ ನಾವು ಫೀಲ್ಡ್ ಅಲ್ಲಿ ಯುಟಿಲೈಸ್ ಮಾಡ್ತಾ ಇದೀವಿ. ಅದೇ ತರ ಎಲ್ಲರೂ ಮಾಡಿದ್ರು ಸ್ವಲ್ಪ ನಾವು ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಬಹುದು ಇದ್ರ ಜೊತೆ. ಈಗ ನೋಡ್ರಿ, ತಾವು ಸಿಟಿ ವೇಸ್ಟ್ ಅಂತಂದ್ರ ನಗರದ ತ್ಯಾಜ್ಯವನ್ನ ತಾವು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರಿ. ಯಾವ ರೀತಿ ತಮಗ ನಗರದ ತ್ಯಾಜ್ಯ ಲಭ್ಯ ಆಗುವಂತಹ ವ್ಯವಸ್ಥೆ ಅದ ಅಂತಂದ್ರಿ? ಯಾಕಂತಂದ್ರ ಈಗ ನಗರದಿಂದ ಏನು ತ್ಯಾಜ್ಯ ಹೋಗ್ತದ, ಘನ ತ್ಯಾಜ್ಯ, ಅದು ಊರ್ ಹೊರಗೆ ಎಲ್ಲೋ ಒಂದ್ ಕಡೆ ವೆಹಿಕಲ್ ಗಳು ಹೋಗಿ ಡಂಪ್ ಮಾಡಿ ಬರ್ತಾವ, ಆಮೇಲೆ ಅದನ್ನ ರೀಸೈಕಲ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ನಾವು ಯಾವ ರೀತಿ ಇದನ್ನ ಈಗ ಪ್ರೆಸೆಂಟ್ಲಿ ಏನದ, ಕಾರ್ಪೊರೇಷನ್ ದರು ಎಲ್ಲ ಮನಿ ಮನಿ ಬಂದು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ಲಿ. ಬಟ್ ಇದಕ್ಕೆ ಬಿಫೋರ್ ಡೇಸ್ ದಾಗ ಏನಿತ್ತು, ಅದು ಒಂದೇ ಕಡೆ ಎಲ್ಲ ನಗರದಲ್ಲಿ ನಿವಾಸಿಗಳು ಡಂಪ್ ಮಾಡ್ತಾ ಇದ್ರು. ಅದರಲ್ಲಿ ನಾವು ಊಟ ಮಾಡಿದ ಮುಸುರಿ ಅಥವಾ ನಮ್ದು ವೆಜ್ ನಾನ್ ವೆಜ್ ಎಲ್ಲ ಐಟಮ್ಸ್ ಗಳು ಅದರಲ್ಲಿ ಒಗಿತಿದ್ರು. ಅದ್ರ ಜೊತೆ ನಮ್ದು ಚಾಯ್ ಪತ್ತಿ ಅದು ಇಂತ ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್ಸ್ ಬಹಳಷ್ಟು ಅದರಲ್ಲಿ ಅವೈಲೇಬಲ್ ಇರ್ತಿತ್ತು. ಅದನ್ನ ನೋಡ್ತಾ ಇರ್ತಿದ್ದ, ಆಯ್ತಾ ಯಾವ್ದೋ ಕಸ ಹುಡುಗಿದ ಕಸ ಅಥವಾ ನಮ್ಮ ರೊಟ್ಟಿ ಅದು ಎಲ್ಲ ಚೆಲ್ತಿದ್ರು. ಅದ್ರ ಜೊತೆ ಅದನ್ನು ನಿಗಾ ಮಾಡಿ ಅಲ್ಲಿ ನಮ್ ಸುತ್ತಮುತ್ತ ಇರೋದ ಏನ್ ಕಸ ಗುಂಡಿಗಳನ್ನ ಕಾರ್ಪೊರೇಷನ್ ಒಯ್ತಾ ಇದ್ರ, ಅದಕ್ಕೆ ನಾ ಅವ್ರಿಗೆ ನೀವು ಒಯ್ಬೇಡಪ್ಪ, ನಾ ಇದ ನಮ್ ಹೊಲಕ್ ಕೊಡ್ರಿ ನೀವು, ನಮಗ್ ಹೆಲ್ಪ್ ಆಗ್ತದ. ಮೊದಲಿಂದ ಇದನ್ನ ಮಾಡ್ತಾ ಇದ್ದೀರಿ ತಾವು? ಸುಮಾರು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೀವಿ. ಈಗ ಇದರ್ಲಿಂದ ನಾವು ಯಾವ್ದೇ ಪೇಮೆಂಟ್ ಕೊಡೋದ್ ಬೇಕಾಗಿಲ್ಲ. ಈ ಕಾರ್ಪೊರೇಷನ್ ದವರದು ಏ ಬಹಳ ಖುಷಿ ಆಯ್ತು ಈ ತರ ನೀವು ಮಾಡ್ತಾ ಇದ್ದೀರಿ. ಈಗ ಘನ ತ್ಯಾಜ್ಯ ಹೋಗಿ ಒಳ್ಳೆ ಗೊಬ್ಬರ ಆಗ್ತದ ಅಂತಂದಾಗ ಅವ್ರಿಗೂ ಕೂಡ ಖುಷಿ ಆಗ್ತದೆ. ಖುಷಿ ಆಯ್ತು. ಅದು ಎಲ್ಲ ಲಿಮಿಟ್ ಬೇಕು, ಅಮೃತನು ವಿಷ ಆಗುತ್ತ, ಅದು ಲಿಮಿಟ್ ಆಗಿ ಯುಟಿಲೈಸ್ ಮಾಡ್ಬೇಕೆಲ್ಲ. ಅಂದ್ರೆ ಬಹಳ ಸಂತೋಷ ಆಯ್ತು ತಾವು ಹೇಳುವಂತದ್ದು. ಏನು ನಮ್ಮಲ್ಲಿ ತ್ಯಾಜ್ಯ ಅನ್ನುವಂಥದ್ದೇ ಇಲ್ಲ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತಾವು ಹೇಳಿದ್ರಿ, ನಿಜ ಅದ. ನಮ್ಮಲ್ಲಿ ಕಸ ಅನ್ನುವಂಥದ್ದನ್ನ ನಾವು ರಸವಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಒಂದು ಕೆಲಸ ಅದನ್ನ ತಾವು ಮಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಯ್ತು. ನಮ್ಮ ರೈತರು ಇದನ್ನ ಒಂದು ಸಕಾರಾತ್ಮಕವಾಗಿ ತಗೊಂಡು ಎಲ್ಲಿ ಸಾಧ್ಯದ ತಮ್ಮ ಏನು ಶೇಷ ವಸ್ತುಗಳಿರ್ತಾವ, ತ್ಯಾಜ್ಯಗಳಿರ್ತಾವ, ಅವುಗಳನ್ನ ಈ ರೀತಿ ಕಂಪೋಸ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಿದ್ರೆ ತಮ್ಮ ಹೊಲದೊಳಗೆ ಏನು ಖರ್ಚು ಆಗ್ತಾ ಇರ್ತದ ಗೊಬ್ಬರದ ಮೇಲೆ ಅದನ್ನು ಸಂಪೂರ್ಣವಾಗಿ ನಾವು ಕಡಿಮೆ ಮಾಡಬಹುದು. ಈಗ ತಾವು ಗಂಧ ಬೆಳೆದಿರಿ ಬಹಳ ಸಾಹಸದಿಂದ, ಅದನ್ನ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಎಲ್ಲ ಕಡೆ ತಿರುಗಾಡಿ ನೋಡ್ಕೊಂಡು ಬಂದಿರಿ. ಆಮೇಲೆ ಬ್ಯಾಂಬೂ ಬೆಳೆದಿರಿ, ಹೆಬ್ಬೇವು, ಮಹಾಗನಿ ಇವುಗಳನ್ನೆಲ್ಲ ಬೆಳೆದಿರಿ. ಮೊದ್ಲ ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ ಏನು ಈ ಒಂದು ಕೃಷಿ ಮಾಡುವಂತಹ ಒಂದು ಜ್ಞಾನ ಬೇಕಲ್ಲ, ಅದು ಒಂದ್ ಸ್ವಲ್ಪ ಕೊರತೆ ಇದ್ದಂತಹ ಸಮಯದೊಳಗೆ ತಾವು ಶುರು ಮಾಡದಂಥದ್ದು. ಯಾವ ರೀತಿ ಇಷ್ಟೆಲ್ಲಾ ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಿ, ಮತ್ತ ಇದನ್ನ ಮಾರ್ಕೆಟಿಂಗ್ ಮಾಡುವಂತಹ ಒಂದು ಕೆಲಸ ಕೂಡ ಬಹಳ ಮುಖ್ಯವಾದಂಥದ್ದು. ಇವುಗಳ ಬೆಳೆ ಪೋಷಣೆ ಮಾಡುವಂತದ್ದನ್ನು ಕೂಡ ಬಹಳಷ್ಟು ಸಮಯ ಕೊಡಬೇಕಾಗ್ತದ, ಶ್ರಮ ಹಾಕಬೇಕಾಗ್ತದ, ಇವನ್ನೆಲ್ಲ ತಾವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಿ? ಈಗ ನಮಗ ಸಾಕ್ಷಾತ್ ದೇವ್ರಂದ್ರ ನಮ್ಮಲ್ಲಿ ಜ್ಞಾನ ದೇಗುಲ ಅಂದ್ರ ಇದ್ದಿಂತ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆ. ಈಗ ಸ್ಪೆಷಲಿ ಕೃಷಿ ಇಲಾಖೆಯಿಂದ ಯಾವುದೋ ಸಬ್ಸಿಡಿನು ಅದು ಸುಮಾರು ಜನ ಅಪ್ರೋಚ್ ಆಗ್ತಿರ್ತಾರ, ನಾನು ಅದಕ್ಕೆ ಅಪ್ರೋಚ್ ಆಗಿಲ್ಲ. ಈಗ ಕೃಷಿ ವಿಜ್ಞಾನ ಕೇಂದ್ರ ಅದು ಒಂದು ತರ ಜ್ಞಾನ ದೇಗುಲ. ನಾವು ಜ್ಞಾನ ದೇಗುಲದಲ್ಲಿ ಯಾಕೆ ಹೋಗ್ಬೇಕಂದ್ರಲ್ಲ, ಏನು ನಮಗ್ ಲಾಸ್ ಆಗ್ಬಹುದು, ಅದು ನಮಗ್ ಕೆಲವೊಂದು ಬಾರಿಕೆಗಳು ಇರ್ತಾವ, ಅದನ್ನ ನಾವು ಹೆಂಗ್ ನಿರ್ವಹಣೆ ಮಾಡ್ಬೇಕು ಅದಕ್ಕೆ, ಅಥವಾ ನಮಗ್ ಗೊತ್ತಿದ್ದೇ ಗೊತ್ತಿಲ್ಲಾರ್ದ ತಪ್ಪುಗಳು ಮಾಡ್ತೀವಿ, ಆ ತಪ್ಪುಗಳಿಂದ ನಮಗ ನಷ್ಟ ಉಂಟಾಗುತ್ತೆ. ಅದನ್ನ ಕಡಿವಾಣ ಮಾಡ್ಬೇಕಂದ್ರ ನಾವು ಯಾವುದೇ ಒಂದು ಪ್ಯಾಟರ್ನ್ ಮಾಡ್ಬೇಕಂದ್ರ ಅದ್ರದ್ದು ಲೈಫ್ ಸೈಕಲ್ ನ ಫಸ್ಟ್ ಆಗಿ ಸ್ಟಡಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಹಿಡಿದ್ರೆ ಲೈಫ್ ಸ್ಪ್ಯಾನ್ ಏನಿದೆ, ಅದಕ್ಕೆ ಮೆರಿಟ್ಸ್ ಡಿಮೆರಿಟ್ಸ್ ಏನಿವೆ, ಅದಕ್ಕೆ ಡಿಸೀಸ್ ಏನ್ ಬರ್ತಾವ, ಇದೆಲ್ಲ ಕೃಷಿ ವಿಜ್ಞಾನ ಕೇಂದ್ರದಾಗ ನಮ್ಮ ವಿಜ್ಞಾನಿಗಳು ತುಂಬಾ ಸಹಕಾರದಿಂದ ನಾನು ಪಾಯಿಂಟ್ ಪಾಯಿಂಟ್ ಆಗಿ ಸುಮಾರು ತರೇವಾರು ನಮ್ಮ ಕ್ರಾಪ್ಸ್ ಅದರಲ್ಲಿ ಅರಣ್ಯ ಇಲಾಖೆ ಇದೆ, ಈ ಕ್ರಾಪ್ ಇಲ್ಲ ಅಂತ ಹೇಳಿ ನಿಮ್ಮ ತೋಟ. ಹಾಗಾಗಿ ಅದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದು ಲೈಫ್ ಸೈಕಲ್ ಇರ್ತಾವ, ಪ್ರತಿಯೊಂದು ಗಿಡದಾಯ್ತು ಅಥವಾ ಒಂದು ಕ್ರಾಪಿಂದಾಯ್ತು. ಹಾಗಾಗಿ ಪ್ರತಿಯೊಂದು ಎಷ್ಟು ಲೈಫ್, ಅದಕ್ಕೆ ನ್ಯೂಟ್ರಿಯಂಟ್ ಎಷ್ಟು ಬೇಕು, ಇವೆಲ್ಲ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದ ತಕ್ಷಣ ನಾವು ಕೃಷಿ ಕೈಗೊಳ್ಬೇಕು. ಒಂದು ಅಂದ್ರೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಇದ್ರ ಜೊತೆ ಕೆಲವೊಂದ್ ಸತಿ ಮಾರ್ಕೆಟಿಂಗ್ ಕೂಡ ಸಹಾಯ ಮಾಡಿದ್ದಾರೆ. ಕೆಲವೊಂದು ಈಗ ಹೆಬ್ಬೆ ಹೋಯ್ತು ಎಲ್ಲಿ ಮಾರ್ಬೇಕಪ್ಪ, ಸುಮಾರು ಈಗ ರಾಜಸ್ಥಾನ ನಂದು ರೀಸೆಂಟ್ಲಿ ಹೋಯ್ತದ ಗುಜರಾತ್ ಹೆಬ್ಬೆ, ಬರೇ 67 ಗಿಡದಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಬಂದ್ಬಿಡ್ತದ. ಬಟ್ ಅವ್ರ ದಲಾಲರು ಕೂಡ ಅದು 3 ಲಕ್ಷ ರೂಪಾಯಿ ಅದನ್ನ ಮಾಡಿದ್ರ. ಆ ತರನು ಅದ. ಈ ತರ ನಮ್ದು ಯಾವ್ದೋ ಲೀಸ್ ಹಾಕೊಂಡು ಹೊಲ ಬಿಟ್ಟದಂದ್ರ ಅದು ಸುಮಾರು 30,000 ರೂಪಾಯಿ ಅಂದ್ರೆ ಬಹಳ ಮಾಡಿ 1.5 ಲಕ್ಷ ರೂಪಾಯಿ ಬರ್ತಿದೆ. ನಾವು ಸಿಂಗಲ್ ಪ್ಯಾಟರ್ನ್ ಅಲ್ಲಿ ಒಂದು 4-5 ವರ್ಷದಲ್ಲಿ 1.5 ಲಕ್ಷ ರೂಪಾಯಿ ಇದರಲ್ಲಿ ಆದಾಯ ಬಂತದ. ಈ ತರ ಸ್ಟೆಪ್ ಬೈ ಸ್ಟೆಪ್. ಈಗ ಶ್ರೀಗಂಧ ಅದ ಲಾಂಗ್ ಟರ್ಮ್ ಐತಿ. ಶ್ರೀಗಂಧ ಅಂದ್ರೆ ಪ್ಯಾರಾಸೈಟ್ ಪ್ಲಾಂಟ್ ಬೇಕೇ ಅದಕ್ಕೆ, ಹೌದಲ್ಲ, ಪರಾವಲಂಬಿ ಸಸ್ಯ ಅದು. ಮತ್ತೊಂದು ಹೊಸ್ಟೀರಿಯಾ ಅಂತ ಕ್ರಿಯೇಟ್ ಆಗ್ತದ ಅದರಲ್ಲಿ. ಮತ್ತೊಂದು ಹಣ್ಣಿನ ಬೆಳೆನೋ ಅಥವಾ ಟೀ ಕುಡ್ಡು ಯಾವುದೋ ಒಂದು ಪರಾವಲಂಬಿ ಸಸ್ಯಲಿಂತ ಅದನ್ನು ತನ್ನ ಬೇಕಾದಂತಹ ಪೋಷಕ ಅಂಶಗಳನ್ನು ಹೀರ್ಕೊತದ. ಅದಕ್ಕೆ ಅಂತ ನಾವ್ ಮಾಡಿದೀವಿ ಹೆಣ್ಣಿನ ಬೆಳೆಗಳಂತ ಥೈ ಮೋಸಂಬಿ ಬೆಟ್ಟದ್ನಲ್ಲಿ ಆಯ್ತಾ ಯು ಒನ್ ಲಕ್ನೋ ಫೋರ್ಟಿನ್ ಅಂತ ಪೇರಲ್ಲ ಈ ತರ ಎಲ್ಲ ಅದಕ್ಕೆ ಪೋಷಕ ಗಿಡವಾಗಿ ಇದು ಸ್ಯಾಂಡಲ್ವುಡ್ ಕೊಟ್ಟಿ ಇದ್ರ ಜೊತೆ ಜೊತೆ ರಕ್ತ ಚಂದನ ಈ ತರ ನಾವು ಏನ್ ಮಾಡಿದೀವಿ ಅದಕ್ಕೆ ಒಂದ್ ಪ್ಯಾಟರ್ನ್ ಮಾಡಿದ್ವಿ ಅದ್ರ ಜೊತೆ ಈಗ ಟಿಂಬರ್ ಪ್ಲಾಂಟ್ಸ್ ಅಂದ್ರ ನಮ್ ಸ್ಟೆಮ್ ಸೇಲ್ ಮಾಡೋದು ಮಾಗಣಿ ಮಾಡಿದೀವಿ ಮಾಗಣಿ 125 ಪ್ಲಾಂಟ್ಸ್ ಇದೆ ಆಯ್ತಾ ಅದ್ರ ಜೊತೆ ಹೆಬ್ಬೆವು ಇದೆ 125 ಪ್ಲಾಂಟ್ಸ್ ಇವೆಲ್ಲ ನಮಗೇನದ ಸ್ಟೆಪ್ ಬೈ ಸ್ಟೆಪ್ ಆಗಿ ನಮಗ ಇನ್ಕಮ್ ಬರ್ತಿರ್ತಾವ ಇದ್ರ ಜೊತೆನು ಲಾಸ್ಟ್ ಇಯರ್ ನಾವು ಇದು ಮಾಡಿದೀವಿ ಟರ್ಮರಿಕ್ ಟರ್ಮರಿಕ್ ಅಲ್ಲಿ 3.75 ಕುರ್ಕುಮಿನ್ ಬಂದ್ಬಿಟ್ಟಿತ್ತು ಇದು ವೆರಿ ಗುಡ್ ಫಾರ್ ಐಡಿಯಲ್ ಫಾರ್ ಇಡೇಬಲ್ ಅದಕ್ಕೆ ಬಿಲೋ 3 ಆಗಿತ್ತಂದ್ರೆ ಯೂಶಲಿ ಅದು ಏನು ಉಪಯೋಗ ಇಲ್ಲ ಹೈಯೆಸ್ಟ್ ಎಷ್ಟು ಇರ್ತದೆ ಗರಿಷ್ಠ ಅಂತಂದ್ರೆ ಗರಿಷ್ಠ ಅಂದ್ರೆ 4 ಅಬೌವ್ ಯುಟಿಲೈಸ್ ಮಾಡಬಾರ್ದು 4 ಅಬೌವ್ ಆಯ್ತಂದ್ರೆ ಆಕ್ಟ್ ಆಸ್ ಎ ಪಾಯ್ಸನಸ್ ಹಂಗಾಗಿ ಅಪ್ ಟು 4 ತಕ್ಕ ನಾವು ಕನ್ಸ್ಯೂಮ್ ಮಾಡಬೇಕು ಟರ್ಮರಿಕ್ ಲಿಂತ ಸುಮಾರು ನಾವು ಹೆಲ್ತ್ ಬೆನಿಫಿಟ್ಸ್ ನೋದ ನಮ್ ಜಾಯಿಂಟ್ ಆರ್ಥರೈಸ್ಡ್ ಹೋಗ್ತಾವ ಆಯ್ತಾ ಇನ್ನೊಂದು ನಮ್ದು ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡ್ತದ ಅದ್ರ ಜೊತೆ ಏನಾಗ್ತದ ಲಿವರ್ ಡಿಟಾಕ್ಸ್ ಮಾಡಿರ್ತದ ಸತಿಯುಗ್ಲಿಂತ ಅರಿಶಿನ ಬಗ್ಗೆ ಉಲ್ಲೇಖ ಅದ ಬಟ್ ನಾವು ಅದನ್ನ ಕ್ರಮೇಣ ಯೂಸಸ್ ಕಮ್ ಮಾಡ್ತಾ ಇದ್ದೀವಿ ಬಟ್ ಯಾವ್ದೋ ತರ ಕೆಮಿಕಲ್ ಫರ್ಟಿಲೈಸರ್ ಯೂಸ್ಲಿ ಏನಿಲ್ಲ ಅಂದ್ರ ಅಷ್ಟು ಇದಕ್ಕೆ ವಿಶೇಷವಾಗಿ ರೋಗ ಬರಂಗಿಲ್ಲ ರೈಸೋಮ್ಸ್ ಹೆಲ್ದಿಯಾಗಿ ಬೆಳೀತದ ಅದ್ರ ಬೆನಿಫಿಟ್ಸ್ ಕೂಡ ತುಂಬಾ ಐತೆ ಇನ್ ನಾವು ರೀಸೆಂಟ್ಲಿ ಟರ್ಮರಿಕ್ ಗ್ರೋನ್ ಮಾಡಿದಾಗ ಅದಕ್ಕೆ ಲ್ಯಾಬಿಗೆ ಕಳ್ದೆ 2 times ಕಳ್ಸದ ಅದ ಅದ್ರಲ್ಲಿ 3.75 ಕರ್ಕುಮೆನ್ ಬಂದಿತ್ತು ಅವರು ಅದೇ ಕೇಳಿದ್ರು ವಿಜ್ಞಾನಿಗಳು ಹೆಂಗ್ ಇಷ್ಟ ಐಡಿಯಲ್ ತೆಗೆದ್ರಿ ಅಂದ ನಮ್ಮಲ್ಲಿ ಇದ್ದಂತ ಗಿಡಗಳದು ತಪ್ಪಲ ಅಥವಾ ಈ ಜೀವಾಮೃತ ಇವೆಲ್ಲ ಅಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆಗಿ ಇದು ಆಯ್ತು ಒಳ್ಳೆ ಅರೋಮಾ ಇದೆ ಕಲರ್ ಪ್ಲಸ್ ನೀವು ಬರೀ ಜಸ್ಟ್ ಹೊಲ್ದಾಗ ನೀವು ಅಡ್ಡಾಡಿದ್ರೆ ಅರಿಶಿನ ವಾಸನೆ ಬರ್ತದೆ ಆತರ ಪರಿಮಳ ಇದು ಯಾಕೆ ಸಾಧ್ಯ ಅಂದ್ರೆ ಇವೆಲ್ಲ ಅಂತರ ಬೆಳೆಯಾಗಿ ಬೆಳೆದಿವಲ್ಲ ಅರಣ್ಯಕ್ಕೆ ನಮ್ದು ಸ್ಯಾಂಡಲ್ವುಡ್ ಹೋಸ್ಟೇರಿಯಾ ರೂಟ್ಸ್ ಅದಕ್ಕೆ ಅಟ್ಯಾಚ್ ಆಗಿರ್ತವೆ ಈಗ ಲಕ್ಷ್ಮೀಕಾಂತ್ ಅವ್ರೆ ನಿಮ್ಮ ತೋಟದೊಳಗೆ ಒಂದ್ ಸಲ ರೌಂಡ್ ಹೊಡೆದ್ ಬಂದ್ರ ಇದೇ ನಮ್ಮ ಲಂಗ್ಸ್ ಏನದಾವಲ್ಲ ಶ್ವಾಸಕೋಶಗಳೆಲ್ಲ ಸ್ವಚ್ಛ ಶುದ್ಧ ಆಗಿಬಿಡುತ್ತೆ ಸ್ಯಾಚುರೇಷನ್ ಲೆವೆಲ್ ಹೈ ಆಗಿಬಿಡುತ್ತೆ ಸಂತೋಷ ಈಗ ತಾವು ಏನು ಬಂಬು ಬೆಳೆದಿರಿ ಬಂಬೂದ ಅನುಭವ ಏನದೊಂದು ಈಗ ಯಾಕಂತಂದ್ರೆ ಸರ್ಕಾರ ಕೂಡ ಅದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ ಒಂದು ಯೋಜನೆನೇ ಇದೆ ಬಂಬು ಬೆಳೆಯುವಂತದ್ದು ಈ ಪ್ರೆಸೆಂಟ್ಲಿ ನೋಡ್ಬೇಕಂದ್ರೆ ಬಾಂಬೂ ಸಬ್ಸ್ಟಿಟ್ಯೂಟ್ ಆಫ್ ದಿ ಶುಗರ್ ಕೇನ್ ಈಗ ಶುಗರ್ ಕೇನ್ ಕೆಲವೊಂದ್ ಸರ್ತಿ ರೈತರಿಗೆ ಯಾವುದೇ ಕಂಪನಿಯವರೈತು ಲಘು ಪೇಮೆಂಟ್ ಮಾಡಂಗಿಲ್ಲ ಅಥವಾ ಕೆಲವೊಂದ್ ಸರ್ತಿ ಸೇಲ್ ಔಟೇ ಆಗಂಗಿಲ್ಲ ಕೆಲವೊಂದ್ಸರ್ತಿ ಶುಗರ್ ಕೇನ್ ಈ ತರ ರೈತರು ಸ್ವಲ್ಪ ಸಂಕಷ್ಟದಾಗ ಇರ್ತಾರ ಅದು ಪಾರ್ಟ್ ಸಬ್ಸ್ಟಿಟ್ಯೂಟ್ ಆಗಿ ನಾವು ಬಾಂಬೂನು ಬೆಳಿಬಹುದು ಬಾಂಬೂನಲ್ಲಿ ಇಥನಾಲ್ ಅಂತ ಈಗ ಸೆಂಟ್ರಲ್ ಗೌರ್ಮೆಂಟ್ ಲಿಂತ ಸುಮಾರು ಸ್ಕೀಮ್ ಕೂಡ ಬಂದಿದೆ ಇಥನಾಲ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಬಾಂಬೂಲಿಂತ ನಾವು ಇಥನಾಲ್ ಮಾಡಬಹುದು ಇದ್ರ ಜೊತೆ ಅದು ಬಯೋಚಾರ್ಕೋಲ್ ಅಂತ ನಾವು ಎನರ್ಜಿ ಯೂಸ್ನು ಆಗ್ತದೆ ಕೆಲವೊಂದು ಫ್ಯಾಕ್ಟ್ರಿಯಲ್ಲಿ ಏನೋ ಸಮ್ ಪರ್ಸೆಂಟ್ ನೀವು ಬಯೋ ಫ್ಯೂಯಲ್ ಯೂಸ್ ಮಾಡ್ಬೇಕಂತದಲ್ಲ ಆ ತರ ಇದಕ್ಕೆ ಸಬ್ಸ್ಟಿಟ್ಯೂಟ್ ನಾವು ಯಾವುದೇ ಇಂಡಸ್ಟ್ರಿದವರಿಗೂ ಪ್ರೊವೈಡ್ ಮಾಡೋದು ಬಯೋಚಾರ್ಕಲ್ ಆಗಿ ಇದ್ರ ಜೊತೆ ನಿಮಗೆ ಗ್ಲೋಬಲ್ ವಾರ್ಮಿಂಗ್ನು ಕಂಟ್ರೋಲ್ ಆಗ್ತದೆ ಇದು ಹೈಯೆಸ್ಟ್ ಆಕ್ಸಿಜನ್ ಏನದ ಒಮಿಟ್ ಮಾಡ್ತದೆ ಆಯ್ತು ಕಾರ್ಬನ್ ಹೆವಿಯಾಗಿ ಸಕ್ ಮಾಡಿರ್ತಾರೆ ಕೆಲವೊಂದು ನೀವು ಇನ್ಫೋಸಿಸ್ ಅಲ್ಲಿ ನೋಡೋದೊಂದು ಸ್ಮೋಕಿಂಗ್ ಜೋನ್ ಅಂತೂ ಈಗ ಪ್ರೆಸೆಂಟ್ಲಿ ಯಂಗ್ ಜನರೇಷನ್ ಕೊಡ್ತಾ ಇದಾರೆ ಬಟ್ ಅದು ಗುಡಿಸಲ್ ಏನ್ ಮಾಡಿರ್ತಾರಲ್ಲ ಬಾಂಬುದೇ ಮಾಡಿರ್ತಾರೆ ಬಾಂಬು ಅಂದ್ರೆ ಹೆವಿಯಾಗಿ ನಮ್ದು ಕಾರ್ಬನ್ ಡೈಆಕ್ಸೈಡ್ ಇದ್ರ ಜೊತೆ ಹೇಳ್ಬೇಕಂದ್ರ ಅದು ಏನ್ ತಪ್ಪಲ್ ಬೀಳ್ತದ ಅದ್ರ ನೈಟ್ರೋಜನ್ ಸುಮಾರು ಜಾಸ್ತಿ ಆಗ್ತದ ನೆಲದಲ್ಲಿ ಈ ತರ ಇದ್ರ ಬೆನಿಫಿಟ್ಸ್ ಅದ ಆಯ್ತು ಸುಮಾರು ಒಳ್ಳೆ ಸುಖ ದುಃಖ ಎಲ್ಲ ಕಾರ್ಯಕ್ರಮಕ್ಕೆ ನಮಗ್ ಬಾಂಬೂದ್ ಬೇಕಾಗ್ತದೆ ಈಗ ಯಾವಾಗಿಂದ ನೀವು ಇದನ್ನ ಬೆಳೀತಾ ಇದ್ರಿ ಬಾಂಬು ಇದು ನನಗೆ ರೀಸೆಂಟ್ಲಿ ಒಂದು 2019 ಒಂದು ನ್ಯಾಷನಲ್ ಒಂದು ಮಿಷನ್ ಇತ್ತು ಅದ್ರ ನನಗೆ ಸೆಲೆಕ್ಷನ್ ಮಾಡಿದ್ರು 21 ಅಲ್ಲಿ ನಾರ್ತ್ ಕರ್ನಾಟಕದಾಗ ನಾವು ಒಬ್ಬನೇ ಇದ್ದ ಪ್ರಮೋಷನ್ ಆಫ್ ದಿ ಬಾಂಬು ಶ್ರೀವಾಸ್ತವ್ ಅಂತ IFS ಮೇನ್ ಹೆಡ್ ಸೆಂಟ್ರಲ್ ದವರು ಬಾಂಬೂದ ಏನದ ಕೆಲವೊಂದು ಪ್ರಾಡಕ್ಟ್ ಯೂಸ್ ಮಾಡಬಹುದು ದಿನ ಬಳಕೆ ಕುರ್ಚಿಗಳು ಈ ತರ ಇದ್ರದ್ನು ಉಪಯೋಗ ಬಹಳಷ್ಟದ ಬಾಂಬೂದು ಇದ್ರ ಜೊತೆ ಇನ್ನೊಂದಂದ್ರೆ ಈಗ ನೀವು ಮಂಗಳೂರು ಸೈಡ್ ನೋಡಿದ್ರಂದ್ರೆ ಯಾವುದೇ ಛತ್ ಹಾಕಿದ್ರು ಅಥವಾ RCC ಅಥವಾ ಏನೋ ರೂಫ್ ಮಾಡಿದ್ರಂದ್ರೆ ಅಲ್ಲಿ ಮಾಯಿಶ್ಚರ್ ಜಾಸ್ತಿ ಇರೋದ್ರಿಂದ ಏನತ್ತ ಅಲ್ಲಿ ರಸ್ಟ್ ಹೆಚ್ಚು ಬರ್ತದೆ ಇನ್ಸ್ಟೆಡ್ ಆಫ್ ಸ್ಟೀಲ್ ನಾವು ಬಾಂಬು ಕೂಡ ಮಾಡಿ ನಾವು ಕನ್ಸ್ಟ್ರಕ್ಷನ್ ಮಾಡಬಹುದು ಇದು ಅಥವಾ ಯಾವುದೇ ಪಿಲ್ಲರ್ಗೆ ಏನದ ನಾವು ಏನ್ ಸ್ಟೀಲ್ ಯೂಸ್ ಮಾಡ್ತೀವಿ ಅದ್ರ ಹೊರತಾಗಿ ಇದನ್ನು ಕೂಡ ಯೂಸ್ ಮಾಡಿದ್ರೆ ಅದು ಸ್ಟ್ರೆಂತ್ ಅದಕ್ಕೆ ಜಾಸ್ತಿ ಬಂದ್ಬಿಡ್ತದೆ ಅದಕ್ಕೆ ಬೋರಾಕ್ಸ್ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಅದನ್ನ ಯೂಸ್ ಮಾಡಿದ್ರೆ ಯಾವುದೇ ಹುಳ ಬೀಳ ಹತ್ತಂಗಿಲ್ಲ ಅದು ಈವನ್ ಸ್ಟೀಲ್ ಕಿತ್ತನು ಸ್ಟ್ರೆಂತ್ ಜಾಸ್ತಿ ಕೊಡ್ತದೆ ಇದು ಒಳ್ಳೆ ವಿಚಾರ ಹೇಳಿದ್ರೆ ಈಗ ಎಷ್ಟು ವರ್ಷದ ಬೆಳೆ ಇದೆ ನಿಮ್ಮಲ್ಲಿ ಈಗ ನಮ್ಮಲ್ಲಿ ಪ್ರೆಸೆಂಟ್ಲಿ ಒಂದು 2 ವರ್ಷ ಇತ್ತು 2 ವರ್ಷ ಮತ್ತೆ ಮಾರ್ಕೆಟಿಂಗ್ ಇನ್ನ ಮಾಡಿಲ್ಲ ನೀವು ನಮ್ದು ಆಕ್ಚುಲಿ ಸ್ಯಾಂಡಲ್ವುಡ್ ಇರಲಿಂತ ಬಾರ್ಡರ್ ಪ್ರೊಟೆಕ್ಷನ್ ಈಗ ಗಜ್ಗ ಮತ್ತ ಬಾಂಬು ಇವು ಎರಡು ಸೇರಿಸಿ ಹಾಕಿದೀವಿ ಅದ್ರಲ್ಲಿಂತ ಹಂದಿಗಳು ಕಾಟ ಅಥವಾ ಸೇರಿ ದನಗಳು ಕಾಟ ಅಥವಾ ಕಳ್ಳತನ ಯಾರೋ ಬರುವಂಗಿಲ್ಲ. ದಟ್ ಬಯೋಫೆನ್ಸಿಂಗ್ ಅಂತ ಕೂಡ ನಾವು ಯೂಸ್ ಮಾಡಬೇಕು. ಜೀವಂತ ಬೇಲಿ, ಜೀವಂತ ಬೇಲಿ, ಬಾಂಬು ಪ್ಲಸ್ ಗಜ್ಗ ಫಿವರ್ ನೆಟ್, ಇವು ಎರಡು ಮಾಡಿದ್ರಂದ್ರೂ ನಮ್ಮ ಕ್ಷೇತ್ರ ಸಂರಕ್ಷಣೆ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಸರಳವಾಗಿ. ಸರಳವಾಗಿ ಮತ್ತೆ ಪರಿಸರ ಸ್ನೇಹಿಯಾಗಿ, ಪರಿಸರ ಸ್ನೇಹಿಯಾಗಿ. ಈಗ ಎರಡೂವರೆ ಎಕರೆ ಒಂದು ಹೆಕ್ಟೇರ್ ಪ್ರದೇಶದೊಳಗೆ ಇಷ್ಟೆಲ್ಲ ತಾವು ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದೀರಿ, ಬೆಳೆಗಳನ್ನು ಅಳವಡಿಸಿಕೊಂಡಿದ್ದೀರಿ, ಅಂದಾಜು ಒಂದು ವರ್ಷಕ್ಕೆ ತಮ್ಮ ಆದಾಯ ಏನದ ಅಂತೀರಿ? ಆಕ್ಚುಲಿ ನಾವು ಆದಾಯ ಲೆಕ್ಕ ಹಾಕಂಗಿಲ್ಲ, ಇರ್ತದ ಲೆಕ್ಕ, ಬಟ್ ನಾವು ಕೊಡುವಂತ ಬೆಲೆ ಇಲ್ಲ. ನಮ್ದು ಗಿಡಗಳು ಆಕ್ಸಿಜನ್ ಕೊಡ್ತಾವ, ಅದ್ರದ ವ್ಯಾಲ್ಯೂ ಎಲ್ಲಿ ಕಟ್ತೀರ? ಇನ್ಕಮ್ ಎಲ್ಲಿ ಕಟ್ತೀವಿ? ಸುಮಾರು ಈಗ ಸಿಟಿಗೆ ಹತ್ರ ಇರೋದ್ರಿಂದ ಇತ್ತೀಚಿನ ದಿನದಾಗ ಏನ್ ಮಾಡ್ತಾ ಇದಾರೆ, ಎಲ್ಲರೂ ರಿಯಲ್ ಎಸ್ಟೇಟ್ ಮಾಡೋದು, ಪ್ಲಾಟ್ ಸೇಲ್ ಮಾಡೋದು, ಎಂಜಾಯ್ ಮಾಡೋದು, ಸ್ಕಾರ್ಪಿಯೋ ಗಾಡಿದಾಗ ಓಡಾಡೋದು, ಈ ತರ ಯಂಗ್ ಜನರೇಷನ್ ಗೆ ಹ್ಯಾಬಿಟ್ ಆಗ್ತಾ ಇದೆ. ಬಟ್ ಇಂಥ ಕ್ಷೇತ್ರದಲ್ಲಿ ನಾವು ವೆರಿ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ನಮ್ದು ಲ್ಯಾಂಡ್ ಇದೆ. ಇವನ್ GDA ಕೂಡ ಅಲ್ಲಿ ಲ್ಯಾಂಡಿಂಗ್ ಅಪ್ರೋಚ್ ಮಾಡಿ ಪ್ಲಾಟಿಂಗ್ ಮಾಡ್ತಾ ಇದಾರೆ. ಆ ಕ್ಷೇತ್ರದಲ್ಲಿ ಸುಮಾರು 4,000 ತಕ್ಕ ಹೈ ಡೆನ್ಸಿಟಿ ಪ್ಲಾಂಟೇಶನ್ ಮಾಡಿದ್ದೀನಿ. ಇದರಿಂದ ನಮಗೆ ಗ್ಲೋಬಲ್ ವಾರ್ಮಿಂಗ್ ಆಯ್ತು, ಅಥವಾ ನಮ್ ಕಡೆದು ಒಂದು ವಿದ್ಯೆ ನೇಚರ್ ಹೋಗ್ತಾ ಇದ್ವಿ. ಇದ್ರ ಜೊತೆ ಹೇಳ್ಬೇಕಂದ್ರೆ ನಾವು ಸಣ್ಣ ಸಣ್ಣ ಬೆಳೆಯಂತ ಡ್ರಮ್ ಸ್ಟಿಕ್ ಆಯ್ತು, ಎಲೆ ಕೂಸು ಆಯ್ತು, ಚೆಂಡು ಹೂ ಆಯ್ತು, ಸುಮಾರು 45,000 80,000 ಈ ತರ ಪಾರ್ಟ್ ಪಾರ್ಟ್ ಆಗಿ ನಮ್ಗೆ ಇನ್ಕಮ್ ಬರ್ತದೆ. ಇದ್ರ ಜೊತೆ ಜೊತೆಗೆ ಅರಿಶಿಣ, ಅರಿಶಿಣ ಸುಮಾರು 3-4 lakh ರೂಪಾಯಿ ಆದಾಯ ಬರ್ತದೆ. ಹಿಂಗ ಅಂತರ್ ಬೆಳೆ ಮಾಡಲಿಂತ 3-5 lakh ರೂಪಾಯಿ ಮೇಲ್ಪಟ್ಟಿ ಅರ್ನ್ ಮಾಡಬಹುದಾಗಿದೆ. ಇದ್ರ ಜೊತೆ ಈಗ ನಮ್ಮ ಮೇನ್ ಕ್ರಾಪ್ ಏನ ಲಾಂಗ್ ಟರ್ಮ್ ಅದಲ್ಲ, ಅದನ್ನ ಕೂಡ ನಾವು FD ಇದ್ದಂಗೆ ಪ್ರೆಸೆಂಟ್ಲಿ ಈಗ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಅದರ ಅದು ಬಹಳಷ್ಟು. ಇಂಥ ಒಂದು ಕೃಷಿ ಏನ್ ಮಾಡ್ತಾ ಇದ್ದೀರಿ ತಾವು, ಬಹಳ ಖುಷಿ ಅದ ತಮ್ಮಲ್ಲಿ, ಬಹಳ ತೃಪ್ತಿ ಅದ ತಮ್ಮ ಕೃಷಿ. ಇದು ಭೂಮಿ ತಾಯಿ ಸೇವೆಯಲ್ಲಿ ಸದಾ ಇರಬೇಕು. ನಾವೆಲ್ಲ ಸತ್ಯದ ಮ್ಯಾಗ ಅಲ್ಲೇ ಹೋಗ್ಬೇಕಾಗ್ತದ. ಕೆಲವೊಬ್ರು ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಮೆನ್, ಅವ್ರ ವಿಚಾರ ನೋಡ್ದಂಗೆ ನೋಡಿದ್ರೆ ಅವ್ರ ಮಕ್ಕಳೇನಾದ್ರು ಅಸೆಟ್ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಬಿಲ್ಡಿಂಗ್ಗಳು ಕೊಡೋದು ಅಥವಾ ಅಪಾರ್ಟ್ಮೆಂಟ್ಸ್ಗಳು ಕೊಡೋದು, ಇತರ ಅವ್ರಿಗೆ ರಾಯಲ್ಟಿ ಬರಂಗ ಅವ್ರು ಕುಂತು ಉಣಬೇಕು, ಈ ತರ ಅವ್ರ ಕಾನ್ಸೆಪ್ಟ್ ಇದೆ. ಬಟ್ ಅವ್ರ ಹೆಲ್ತ್ ಕೊಡ್ತಾ ಇಲ್ಲ. ಸಡನ್ ಆಗಿ ಕೆಲವೊಂದ್ಸತಿ ಕ್ಯಾನ್ಸರ್ ಡಿಸೀಸ್ ಅಂತ ಡಿಸೀಸ್ ಬಂದ್ಬಿಡ್ತಂದ್ರೆ ನಿಮ್ ಎಂಟೈರ್ ಕ್ರೋಡ್ಸ್ ಗುಡ್ ಟುಗೆದರ್ ಪ್ರಾಫಿಟಿನೂ ಸೇಲ್ ಮಾಡಿದ್ರು ಅದು ರಿಕವರಿ ಮಾಡ್ತಾ ಇಲ್ಲ. ಅಂತ ವಿಚಾರ ಏನದ, ಎಲ್ಲರೂ ಏನದ, ನೀವು ಅದನ್ನ ಬಿಟ್ಟು ಸ್ವಲ್ಪ ಒಳ್ಳೆ ಫುಡ್, ರೆಸಿಡ್ಯೂ ಫ್ರೀ ಫುಡ್, ಅಥವಾ ನಮ್ದು ಜೆನೆಟಿಕಲಿ ಮಾಡಿಫೈಡ್ ಕೆಲವೊಂದು ಇದ, ನಮ್ದು ಹಳೆ ಟ್ರೆಡಿಷನಲ್ ಫುಡ್ಸ್, ಇದ್ರ ಮ್ಯಾಗ ಫೋಕಸ್ ಮಾಡಿ ಒಕ್ಕಲ್ತನ ಮಾಡೋದ್ಲಿಂತ ನಮ್ಗೆ ಆದಾಯನೂ ಕೂಡ ಆಗ್ತದ, ಅದ್ರ ಜೊತೆ ನೋಡ್ಬೇಕಂದ್ರೆ ಅವ್ರಿಗೆ ಹೆಲ್ತ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವ್ರು ಎಕನಾಮಿಕಲಿ ಹೈಯರ್ ಲೆವೆಲ್ ಇದ್ದವ್ರು ಜನಗಳು ಏನದ, ನಾವು ಒಕ್ಕಲ್ತನಕ್ಕೆ ಹೋಗ್ಬೇಕು ಅಥವಾ ಅದರಲ್ಲಿ ಕೃಷಿ ಚಟುವಟಿಕೆನ ನಾವು ಹಾಕೊಳ್ಬೇಕು. ಕೆಲವೊಬ್ರು ಬರೇ ನಾವು ಇನ್ವೆಸ್ಟ್ಮೆಂಟ್ ಇಷ್ಟು, ಇದಕ್ಕಿಷ್ಟು ರಿಟರ್ನ್ಸ್ ಬೇಕು, ಹೊಲದಾಗ ಹಾಕಿದ್ರೆ ರಿಟರ್ನ್ಸ್ ಇಲ್ಲ, ಈ ತರ ಕೆಲವೊಂದು ಧೋರಣೆಗಳು ಅದ್ರಿ. ಅದನ್ನ ನಿವಾರಿಸ್ಬೇಕಂದ್ರೆ ನಿಮ್ದೇ ಆದಂತ ಕ್ಷೇತ್ರದಲ್ಲಿ ಅದು 5 acres ಇರ್ಬೋದು, 50 acres ಇರ್ಬೋದು, ಅದಕ್ಕೆ ನಿಮ್ಮ ಮನೆಗೆ ಬೇಕಾದಂತ ಫುಡ್ಗಳು ವಿತೌಟ್ ಕೆಮಿಕಲ್ ತಿಪ್ಪಿ ಖಾತೋ ಅಥವಾ ನಮ್ಮ ಆಕಳ ಸಗಣಿ ಯೂಸ್ ಮಾಡಿ ಈ ತರ ಮಾಡಲಿ ಅಂತ ನಮ್ದು ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗ್ತದ. ಹಾಗಾಗಿ ನಾವು ಇದಕ್ಕೆ ಒಲವು ಮಾಡ್ಬೇಕಂತ ನಂದು ವಿಚಾರ. ಆತ್ಮೀಯರಿ, ಲಕ್ಷ್ಮೀಕಾಂತ್ ಹಿಬಾರೆ ಭಾವಸಾರ್ ಅವರ ಅನುಭವಗಳನ್ನ ತಾವು ಇಲ್ಲಿ ತನಕ ಕೇಳಿದ್ರಿ, ಅವರನ್ನ ತಾವು ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು, ಅವರ ಅನುಭವಗಳನ್ನ ಕೇಳಬಹುದು. ಅದಕ್ಕಾಗಿ ನಾನು ಮೊಬೈಲ್ ನಂಬರ್ ಕೊಡ್ತೀನಿ, ತಾವು ಬರ್ಕೊಳ್ಬಹುದು. 9886108951 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರನ್ನ ಮಾತಾಡಿಸಬಹುದು. ಒಳ್ಳೇದು ಲಕ್ಷ್ಮೀಕಾಂತ್ ಹಿಬಾರೆ ಭಾವಸಾರ್ ಅವರೇ, ಬಹಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ ತಮ್ಮ ಕೃಷಿ ಅನುಭವಗಳನ್ನ ಕೇಳಿ. ಯಾಕಪ್ಪ ಅಂತಂದ್ರೆ ಬಹಳ ಸಣ್ಣ ಕ್ಷೇತ್ರದೊಳಗೆ, ಕೇವಲ ಒಂದೇ ಒಂದು ಹೆಕ್ಟೇರ್ ಪ್ರದೇಶದೊಳಗೆ ತಾವು ಅದ್ಭುತವಾದಂತಹ ಒಂದು ಕೃಷಿ ಬದುಕನ್ನ ಸಾಧಿಸಿದ್ದೀರಿ. ಅದು ಮತ್ತೆ ಎಲ್ಲರಿಗೂ ಮಾದರಿಯಾಗುವಂತಹದ್ದು. ವಿಶೇಷವಾಗಿ ಇಲ್ಲಿ ತಾವು ಒತ್ತು ಕೊಟ್ಟಿದ್ದು ಪರಿಸರ ಮತ್ತು ಜನ ಕಲ್ಯಾಣದ ಬಗ್ಗೆ, ತಾವು ಜನ ಆರೋಗ್ಯದ ಬಗ್ಗೆ ತಾವು ಬಹಳಷ್ಟು ಕಾಳಜಿ ವಹಿಸಿ ಏನು ಕೃಷಿ ಮಾಡ್ತಾ ಇದ್ದೀರಿ, ಇದು ಮೆಚ್ಚುವಂತಹದ್ದು. ಏನು ನಮ್ಮ ಆರ್ಥಿಕ ಆದಾಯ ಬರ್ತದ, ಆದ್ರೆ ಅದಕ್ಕೆ ತಾವು ಗಮನ ಕೊಡಲಾರದೆ ಯಾವ ರೀತಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಆರೋಗ್ಯಪೂರ್ಣವಾಗಿ ಇಡಬಹುದು ಅನ್ನೋದ್ರ ಬಗ್ಗೆ ತಾವು ಹೆಚ್ಚಿಗೆ ಒಂದು ಫೋಕಸ್ ಮಾಡಿದ್ದೀರಿ ಅಂತ ಹೇಳಿ ತಮ್ಮ ಮಾತುಗಳಿಂದ ನಮಗ ಗೊತ್ತಾಗ್ತದ. ಇಂಥ ಒಂದು ಪರಿಸರ ಸ್ನೇಹಿ ಕೃಷಿಯನ್ನ ನಾವೆಲ್ಲರೂ ಮಾಡಬೇಕು. ಮತ್ತೆ ಏನು ಬೇರೆ ಬೇರೆ ಪದ್ಧತಿಗಳನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ನಾವು ಸುರಕ್ಷಿತವಾಗಿರ್ತೀವಿ, ಸುಸ್ಥಿರವಾದಂತಹ ಒಂದು ಆದಾಯ ಪಡೆಯೋದಕ್ಕೆ ಸಾಧ್ಯದ, ಮತ್ತು ವರ್ಷ ಪೂರ್ತಿ ನಾವು ಈ ಕೃಷಿಯಿಂದ ಉತ್ತಮವಾದಂತಹ ಒಂದು ಆಹಾರವನ್ನು ಪಡೆಯೋದಕ್ಕೆ ಸಾಧ್ಯದ ಅನ್ನುವಂತಹ ಮಾತನ್ನ ತಾವು ಸಾಧಿಸಿ ತೋರಿಸಿದ್ದೀರಿ. ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಹಾಗರಗ ಗ್ರಾಮದ ಲಕ್ಷ್ಮೀಕಾಂತ್ ಹಿಬಾರೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ.

ಮನ ಕೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಯೋ